ವಿಶ್ವ ಕ್ಷಯರೋಗ ದಿನಾಚರಣೆ, ಎಲ್ಲೆಡೆ ಜಾಗೃತಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ. ನಿವೃತ್ತ ಐಎಎಸ್ ಅಧಿಕಾರಿ ಚಿರಂಜೀವಿ ಸಿಂಗ್: ಗುರುನಾನಕ್ ಅವರು ಹೇಳಿದ್ರು, ಸೋ ಕ್ಯೋ ಮಂದ ಆಖಿಯೇ ಜಿತ್ ಚಮ್ಮೆ ರಾಜಾನ್, ರಾಜರಿಗೆ ಜನ್ಮ ಕೊಡೋ ಅವರಿಗೆ ನಾವು ಯಾಕೆ ಹೇ ದೃಷ್ಟಿಯಿಂದ ಪರಿಗಣಿಸುತ್ತೇವೆ. ಹೆಣ್ಣು ಭ್ರೂಣ ಹತ್ಯೆ ಮಹಾಪಾಪ. ಈ ಪಾಪವನ್ನ ನಿಷೇಧಿಸಿ ಖಂಡಿಸಿ, ಭ್ರೂಣ ಹತ್ಯೆ ನಿಲ್ಲಿಸಿ, ಸಮಾಜವನ್ನು ಉಳಿಸಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಮಿಟ್ಟಿ ಸೆಹತ್ ಬಿಗಡನೆ ಲಗಿ ಜಬ್ ಮಾಟಿ ಹೀ ಕಮಜೋರ್ ಪಡ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ, ಪೂಛನಾ ಅಪ್ನೆ ಬಡೆ ಬುಜುರ್ಗೋ ಸೆ ಕೈಸೆ ಫಸಲ್ ಲಹಲಾತಿ ಥೀ, ಶುದ್ಧತಾ ಝಲಕತಿ ಥೀ, ಮಾಟಿ ಭೀ ತಂದುರುಸ್ತ ಥೀ ಔರ್ ಲೋಗ್. ಪಹಲಿ ವಾಲಿ ಬಾತ್ ಕಹಾ, ಪರಂತು ಸಬ್ ಯಹೀ ಡಾಲೆ ಹೈ. ಸಬ್ ನಹೀ, ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೆ ಫಸಲ್ ಉಗಾ ರಹೇ, ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ. ಸಚ್ ಹೈ ರೇ ಬೇಟೆ, ಎಕ್ಸ್ಪೀರಿಯನ್ಸ್ ಸೆ ಬತಾ ರಹೇ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ. ಠೀಕ್ ಹೈ ಭಾಯಿ, ಮೈ ಭೀ ಆಜ್ ಕೇ ದಿನ್ ಖೇತಿ ಶುರೂ ಕರೂಂಗಾ. ಮಾಟಿ ಸೆ ಪ್ರೇಮ್ ಕಿ ಪರಂಪರಾ ಹೈ, ಪರಂಪರಾಗತ್ ಖೇತಿ. ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಸಾವಯವ ಮಿಶ್ರ ಕೃಷಿಯ ಅನುಭವಗಳು. ಈ ಕುರಿತು ಹಳಿಯಾಳದ ಕಾಕರಗಲ್ಲಿಯ ಮಾರುತಿ ಇ ಬೆಳಗಾಂವ್ಕರ್ ಅವರೊಡನೆ ಸಂದರ್ಶನ. ಮಾರುತಿ ಬೆಳಗಾಂವ್ಕರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಕೃಷಿಯಲ್ಲಿ ಸಾವಯವ ಕೃಷಿ ಒಂದು ಕಡೆ ಮಾಡುವವರು ಇರ್ತಾರೆ, ಜೊತೆಗೆ ರಾಸಾಯನಿಕ ಗೊಬ್ಬರ ಅಥವಾ ರಾಸಾಯನಿಕ ಸಿಂಪರಣೆಯನ್ನು ಉಪಯೋಗಿಸಿಕೊಂಡು ಕೃಷಿ ಮಾಡುವಂತವರು ಕೂಡ ಇರ್ತಾರೆ. ನೀವು ಸಾಂಪ್ರದಾಯಿಕವಾಗಿ ಒಂದಷ್ಟು ರಾಸಾಯನಿಕವನ್ನು ಬಳಕೆ ಮಾಡಿ ಅದರ ಒಂದು ದುಷ್ಪರಿಣಾಮವನ್ನು ಕಂಡುಕೊಂಡಂಥವರು, ನಿಮ್ಮ ಅನುಭವದಲ್ಲಿ ಹೇಳಿ ಈ ರಾಸಾಯನಿಕ ಬಳಕೆಯಿಂದ ಯಾವ ರೀತಿ ಒಂದು ದುಷ್ಪರಿಣಾಮ ಉಂಟಾಯಿತು ಅಂತ. ನೋಡ್ರಿ ಸರ್, ಈಗ ಸತತವಾಗಿ ರಾಸಾಯನಿಕ ಬಳಸೋದ್ರಿಂದ ಮಣ್ಣಿನ ಭೂಮಿ ಪೂರ ಹಾರಾಡಾಗ್ತಾ ಇದೆ ಮಣ್ಣು. ಅದನ್ನ ನಂತರ ಈಗ ನಾವು ಬದಲಾವಣೆ ಹೇಗೆ ಕಾಣ್ತೀವಿ? ಬದಲಾವಣೆ ಸ್ಟಾರ್ಟಿಂಗ್ ಚಾಲು ಆಗಿದೆ ಈಗ. ಮೊದಲಿಂದ ನೋಡಿದ್ರೆ ಒಂದು 4 ವರ್ಷದ ಹಿಂದೆ ನಾನು ಕೆಮಿಕಲ್ ಹಾಕ್ತಾ ಇದ್ದೆ, ಅದರ ನೋಡಿದ್ರೆ ಈಗ ಸರ್ ಪರವಾಗಿಲ್ಲ, ಬರ್ತಾ ಇದೆ ಎವರೇಜ್. ಈಗ ನಾವು ಯಾಕಂದ್ರೆ ಇಷ್ಟು ವರ್ಷ ಹಾಕ್ತಾ ಇದ್ದೀವಿ ರಾಸಾಯನಿಕ, ಒಮ್ಮೆ ಬಾ ಅಂದ್ರೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಯಾರು ವಿಜ್ಞಾನಿಗಳು. ಹಾಗೇನೆ ನಮಗೂ ಒಂದು ಒಳ್ಳೇದು ಕಾಣಿಸ್ತಾ ಇದೆ, ಯಾಕಂದ್ರೆ ನಾನು ಒಬ್ಬ ರೈತ ಆಗಿ ಸ್ವತಃ ನಮ್ಮ ಮನೆಯವರಿಗೆ ನಾನು ಒಂದು ಕೆಮಿಕಲ್ ಹಾಕಿ ನಾನು ವಿಷ ಕೊಟ್ಟಂಗೆ ಆಗ್ತಾ ಇದ್ದೆ. ಅದು ಯಾವ್ದು ಒಂದು ಬೆಳೆಸಿ, ನಾನು ಒಂದು ತರಕಾರಿನ ಬೆಳೆಸ್ತೇನೆ, ಅದಕ್ಕೆ ಇಲ್ಲದಷ್ಟು ಕೆಮಿಕಲ್ ಹೊಡೆದು ನಾನು ನಮ್ಮ ಮನೆಯಲ್ಲಿ ತಿನ್ರಿ ಅಂತ ಹೇಳಿ ಹುಡುಗರು ಮಕ್ಕಳಿಗೆ ಕೊಡ್ತಾ ಇದ್ದೀನಿ. ಅದ್ ನನಗೆ ಸಮಸ್ಯೆ ಆಗ್ತಾ ಇದೆ ಬಹಳ. ಯಾಕಪ್ಪ ನನ್ನ ಮಕ್ಕಳಿಗೆ ನಾನು ನನ್ನ ಕುಟುಂಬದವರಿಗೆ ನಾನು ಹಾಕ್ತಾ ಇದ್ದೇನಲ್ಲ ವಿಷ, ಈಗ ಹಿಂಗ್ ನೆನಪಾಯ್ತದ. ಈಗ ಕಾಸರಗೋಡು ಆ ಪ್ರದೇಶದಲ್ಲಿ ಎಂಡೋಸಲ್ಫಾನ್ ಸರ್ ಅದೆಲ್ಲ ನೆನಪಾಯ್ತು. ಆಮೇಲೆ ಇಲ್ಲ ಎಲ್ಲಾ ಕಡೆ ಸಾವಯವ ಕೃಷಿ ಬಗ್ಗೆ ಕೆಲವೊಬ್ರು ಬರ್ತಾ ಇದ್ದ, ಪೇಪರ್ ದಲ್ಲಿ ನೋಡ್ತಾ ಇದ್ರು, ಟಿವಿದಲ್ಲಿ ನೋಡ್ತಾ ಇದ್ರು, ಯಾಕೆ ನಾನು ಮಾಡಬಾರ್ದು? ಆಮೇಲೆ ಈಗ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ಕನ್ನೇರಿ ಮಠದ ಶ್ರೀ ಅವ್ರದ್ದು ವಿಡಿಯೋಗಳನ್ನು ನೋಡಿದ ನಂತರ ನನಗೆ ಸಂಪೂರ್ಣವಾಗಿ ಸಾವಯವ ಕೃಷಿ ಕಡೆಗೆ ಹೋಗ್ಬೇಕಂತೇಳಿ ಅನಿಸ್ತಾ ಇದೆ. ನೀವು ತಿಳ್ಕೊಂಡ ಹಾಗೆ ಈ ಸಾವಯವ ಕೃಷಿಯ ಒಂದು ಮಹತ್ವ ಏನು, ಯಾಕಾಗಿ ನಾವು ಸಾವಯವ ಕೃಷಿ ಮಾಡಬೇಕು? ಸಾವಯವ ಕೃಷಿ ಸರ್, ನಾವು ಮುಂದಿನ ಪೀಳಿಗೆಗಾದ್ರಿಗೋಸ್ಕರ ನಾವು ಮಣ್ಣನ್ನು ಬದುಕಿಸಿ, ಜೀವ ಇರೋ ಮಣ್ಣನ್ನು ಬದುಕಿಸಿ ನಮ್ಮ ಮಕ್ಕಳಿಗಾದ್ರೂ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಈಗ ಸಾವಯವ ಕೃಷಿ ಮಾಡುವುದರಿಂದ ಮಣ್ಣಿನ ಫಲವತ್ತತೆ ಅಂತೂ ಜಾಸ್ತಿ ಆಗಿಯೇ ಆಗ್ತದೆ ಸರ್. ನೀವು ಈ ಸಾವಯವ ಕೃಷಿಯನ್ನು ನಿಮ್ಮ ಕೃಷಿಯಲ್ಲಿ ಹೇಗೆ ಅಳವಡಿಸಿಕೊಂಡ್ರಿ? ಸರ್ ಅದೇ ಹೇಳ್ತಾ ಇದ್ದೇನಲ್ಲ, ನಾವು ಈಗ ಯಾಕಂದ್ರೆ ಯಾಕೆ ಆಗ್ಬಾರ್ದು ಅಂತ ಹೇಳಿ ಅಂದ್ರೆ, ಈಗ ಇಷ್ಟು ಮಂದಿ ಎಲ್ಲರೂ ಕೆಲವೊಬ್ರು ಹಾಕ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ, ನಾವು ಯಾಕೆ ಮಾಡಬಾರ್ದು? ಇಷ್ಟೆಲ್ಲ ವ್ಯವಸ್ಥೆ ನಮ್ಮ ತಂದೆಯವ್ರ ಕಾಲದಲ್ಲಿ ನಾವು ಕಡಿಮೆ ಆಗ್ತಾ ಪ್ರಮಾಣ ಕಡಿಮೆ ಆಗ್ತಾ ಇದ್ವಿ. ಅದ ನಂತರ ನಾವು ಒಬ್ರಿಗೊಬ್ರು ಈಗ ಒಬ್ರು 10 ಚೀಲ ಹಾಕಿದ್ರೆ ಏನ್ ನಾನು ಅವ್ರದ್ದು ಬೆಳೆ ಚೆನ್ನಾಗಿ ಬರ್ತದೆ, ನಾನು 20 ಚೀಲ ಹಾಕ್ತೇನೆ, ನಾನು ಇನ್ನೂ ಇಳುವರಿ ತಗೋತೇನೆ. ಹಾಂಗಾಗಿ ನಮ್ಮ ಭೂಮಿನ ನಾವೇ ಹತ್ತಿರಿಸ್ತಾ ಇದ್ದೀವಿ. ಈಗ ಎಷ್ಟು ಹಾಕಬೇಕು ಅದಕ್ಕಿಂತ ಜಾಸ್ತಿ ರಸಗೊಬ್ಬರ ಮಣ್ಣಿಗೆ ಹಾಕಿದ್ರೆ ಏನಾಗ್ತದೆ? ಬಹಳ ಇಫೆಕ್ಟ್ ಆಗ್ತಾ ಇದೆ ಸರ್, ಅದು ಬರಡು ಭೂಮಿನೇ ಚೌಕ ಆಗ್ತಾ ಇದೆ. ಒಂದು ಸಾರಿ ಫಸಲು ಜಾಸ್ತಿ ಬಂದ ಹಾಗೆ ಕಾಣುತ್ತದೆ, ಮುಂದಿನ ವರ್ಷ ಕಡಿಮೆ ಆಗ್ತದೆ, ಮತ್ತೆ ಇಲ್ಲದಷ್ಟು ರೋಗ, ಅದಕ್ಕೆ ರೋಗ ಬಹಳ. ರಸಗೊಬ್ಬರ ಜಾಸ್ತಿ ಹಾಕಿದಷ್ಟು ರೋಗಗಳು ಹೌದು ಹೆಚ್ಚಾಗುತ್ತದೆ ಸರ್. ಈಗ ನೀವು ಸಾವಯವ ಕೃಷಿಯನ್ನ ಹೇಗೆ ಅಳವಡಿಸಿಕೊಂಡಿದ್ರಿ? ಈಗ ಹಟ್ಟಿ ಗೊಬ್ಬರವನ್ನು ನೇರವಾಗಿ ಹಾಕುವ ಇರ್ತಾರೆ, ಎರೆಗೊಬ್ಬರ ಮಾಡ್ತಾರೆ, ಜೀವಾಮೃತ ಮಾಡ್ತಾರೆ, ನೀವು ಯಾವ್ದನ್ನ ಅಳವಡಿಸಿ? ನಾವು ಹಟ್ಟಿ ಗೊಬ್ಬರನೂ ಇದೆ ಸರ್, ಅದು ಹಾಕ್ತಾ ಇದೀವಿ, 4 ದನ ಇದೆ, ಅದು ಕೂಡ ಹಾಕ್ತಾ ಇದ್ವಿ. ಆಮೇಲೆ ಜೀವಾಮೃತ ಮಾಡ್ತೇನೆ, ಆಮೇಲೆ ವೇಸ್ಟ್ ಡಿಕಂಪೋಸರ್ ಮಾಡ್ತಾ ಇದ್ದೇನೆ, OWDC ಅಂತ ಹೇಳಿ ವೇಸ್ಟ್ ಡಿಕಂಪೋಸರ್ ಅನ್ನ, ಅದಕ್ಕೇನು ಬೆಲ್ಲ ಅಷ್ಟೇ ನಮ್ದು ಒರಿಜಿನಲ್ ಬೆಲ್ಲ ನಾವು, ಯಾಕಂದ್ರೆ ನಾನೇ ಸ್ವತಃ ಬೆಲ್ಲ ಕಬ್ಬನ್ನು ಒಯ್ದು ಬೆಲ್ಲ ಮಾಡ್ಸ್ಕೊಂಡ್ ಬರ್ತೇನೆ ನಿಂತು, ನಮ್ ಸಾವಯವ ಕಬ್ಬು ಸರ್, ಅದೇ ಬೆಲ್ಲನ ಹಾಕಿ ನಾನು ವೇಸ್ಟ್ ಡಿಕಂಪೋಸರ್ ಮಾಡ್ತೇನೆ ಸರ್. ಆಮೇಲೆ ಒಂದು ಹೋದ ವರ್ಷ ಒಂದು ಕೃಷಿ ಹೊಂಡ ಹೊಡೆದಿದ್ದೆ ಸರ್ ನಾನು, ಯಾಕಂದ್ರೆ ಇಷ್ಟು ವರ್ಷ ಒಂದು 2 ವರ್ಷ ನೋಡಿದ್ವಿ ಸರ್, ಒಂದ್ ಬ್ಯಾರದಲ್ಲಿ ಮಾಡೋದು, ಅದ್ ಬಕೆಟ್ ಇಟ್ಕೊಂಡು ಅಡ್ಡಾಡೋದು ಅಂದ್ರೆ ನಮ್ಗೆ ಒಬ್ಬರಿಗೆ ಸುಸ್ತಾಗ್ತಾ, ಅದೇ ಒಂದು ಕೃಷಿ ಹೊಂಡ ಹೊಡೆದು ಅದರಲ್ಲೇ ನೀರಲ್ಲಿ ಹಾಕಿ ಅದ್ರ ಪಂಪ್ ಮುಖಾಂತರ ಎಲ್ಲ ಬೆಳೆಗಳು ಕೊಡ್ತಾ ಇದ್ದೇನೆ ಸರ್. ಸ್ವಲ್ಪ ಇದ್ರ ಬಗ್ಗೆ ಹೇಳಿ, ಈಗ ಜೀವಾಮೃತದ ಒಂದು ಮಹತ್ವ ಏನು, ಯಾವ ರೀತಿ ತಯಾರು ಮಾಡ್ತೀರಿ, ಯಾವ ರೀತಿ ಬಳಕೆ ಮಾಡ್ತಿದ್ರಿ ನಿಮ್ಮ ಕೃಷಿಯಲ್ಲಿ ಈ ಬಗ್ಗೆ? ಇದು ವೇಸ್ಟ್ ಡಿಕಂಪೋಸರ್ ಬಗ್ಗೆ ಹೇಳ್ತೇನೆ ಸರ್. ಒಂದು ವೇಸ್ಟ್ ಡಿಕಂಪೋಸರ್ ಒಂದು OWDC ಅಂತ ಹೇಳಿ ಮೊದಲೆಲ್ಲ ಬೇರೆದ್ ಬರ್ತಿತ್ತು, ಈಗ OWDC ಅಂತ ಹೇಳಿ ವೇಸ್ಟ್ ಡಿಕಂಪೋಸರ್ ಅದು ಕೃಷಿ ಇಲಾಖೆಯವರು ಕೊಟ್ಟಿದ್ರು, ಅಲ್ಲಿಂದ ತಂದಿದ್ದೆ ನಾನು, ಸುಧಾಕರ್ ಸರ್ ಅವ್ರು ಕೊಟ್ಟಿದ್ರು. ಅಲ್ಲಿ ಅದು ಒಂದು 200 ಲೀಟರ್ 200 ml ಅದೊಂದು 500 ml ಇರ್ತದ, ಅದು ಅದನ್ನ ಹಾಕೋದು ಮೊದ್ಲು. ಆಮೇಲೆ ಒಂದ್ 2 kg ಬೆಲ್ಲ, ಸಾವಯವ ಬೆಲ್ಲ ಹಾಕೋದು, ಪ್ಯೂರ್ ಸಾವಯವ ಬೆಲ್ಲ. ಅದು ಒಂದ್ ವಾರ ತನಕ ಒಂದ್ 2-3 ದಿನ ತಿರುಗಿಸ್ಬೇಕದು, ಅಂದ್ರೆ ಒಂದ್ ದಿನಕ್ಕೆ 2-3 ಟೈಪ್. ಅದು ಚಲೋ ಒಂದಿ ನಮಗೀಗ ಹಾಲು ಕಾಯಿಸಿದಾಗ ಕೆನೆ ಹೆಂಗ್ ಬರುತ್ತೆ ಸರ್, ಆ ತರ ಆಗ್ತದೆ. ಅದು ಒಂದ್ 5-7 ದಿನಕ್ಕೆ ಅವಾಗ ರೆಡಿ ಆಯ್ತಂತ ತಿಳ್ಕೊಂಡ್ಬಿಡೋದು ನಾವು. ಆದ ನಂತರ ನಾನು ಪೂರ್ತಿ ಅದು ಇದರಲ್ಲಿ ಹಾಕ್ಬಿಡ್ತೇನೆ ಕೃಷಿ ಹೊಂಡದಲ್ಲಿ, ಅವಾಗ ಅದು ಪೂರ್ತಿ ಮಿಕ್ಸ್ ಆಗ್ಬಿಡುತ್ತೆ. ಎಲ್ಲ ಕಸಲ್ ಅದಕ್ಕೆ ಹಾಕಿರ್ತೀರಿ ಕೃಷಿ? ಹೌದು ಸರ್, ಕೃಷಿ ಹೊಂಡಕ್ಕೆ ಆದಂತ ಅದರಲ್ಲಿ ಪಂಪ್ ಮುಖಾಂತರ ಪೂರ್ತಿ ಕಬ್ಬಿಗಾಗಲಿ ಎಲ್ಲ ಬೆಳೆಗಳು ಏನ್ ಮಾಡಿದ್ರು ಅದರಲ್ಲೇ ಬಿಡ್ತಾ ಇತ್ತು ಸರ್. ಈಗ ಕೃಷಿ ತ್ಯಾಜ್ಯ ಎಲ್ಲ ಇದ್ರೆ ಅದನ್ನೆಲ್ಲ ಎರೆಗೊಬ್ಬರ ಮಾಡ್ತೀರಾ ಹೇಗೆ? ಇನ್ನು ತ್ಯಾಜ್ಯ ಮಾಡ್ತಾ ಇಲ್ಲ, ಅದು ಅಂತ ಇಂತ ಕಸ ಇದ್ದಿದ್ದೆಲ್ಲ ಪೂರ್ತಿ ಅಡಿಗೆ ಹಾಕ್ತಾ ಇದ್ದೇನೆ ಸರ್, ನಾನು ಸುಡೋದಿಲ್ಲ. ಆಮೇಲೆ ಕಬ್ಬು ಅಕಸ್ಮಾತ್ ನಾನು ಈಗ ಈ ವರ್ಷ 3 ವರ್ಷ ಆಯ್ತಂದ್ರೆ ನಾವು ಎಲ್ಲ ಕೆಲವೊಬ್ರು ಸುಡ್ತಾರೆ, ನಾವು ಆತರ ಮಾಡಲ್ಲ. ಈಗ ಸುಡೋದ್ರಿಂದ ಏನ್ ತೊಂದರೆ ಇದೆ? ಸುಡೋದ್ರಿಂದ ಸರ್ ನಾವು ಈಗ ವೇಸ್ಟ್ ಡಿಕಂಪೋಸರ್ ನಮ್ಮ ಭೂಮಿ ಕಸು ಆಗಲಿ ಅಂತ ಹೇಳಿ ಮಾಡಿರ್ತೇವೆ ಸರ್. ನಾವು ಇದ್ದಿದ್ದನ್ನ ಕಸಾನ ಪೂರ್ತಿ ಒಂದು ಒಂದೊಂದು ಅಡಿ ಇರ್ತದೆ ಸರ್, ಅದು ರೌದಿ, ಅದೇ ಸುಟ್ಟು ಹಾಕಿದ್ರೆ ನಮ್ ಗೊಬ್ಬರನೂ ಹೋಗ್ಬಿಡ್ತದೆ ಸರ್, ಮಣ್ಣಿನಲ್ಲಿರುವ ಸಾರೆಲ್ಲ ಹೋಗ್ಬಿಡ್ತದೆ. ಆದ್ರೆ ನಾವು ಜೀವಾನು ರೆಡಿ ಆಗಲಿ ಅಂತ ಹೇಳಿ ಬೆಳೆಸಿದ್ದನ್ನ ನಾವೇ ಸುಟ್ಟು ಹಾಕ್ತಾ ಇದೇವಲ್ಲ ಸರ್, ಅದು ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ನೀವು ಟಿವಿಯಲ್ಲೆಲ್ಲ ನೋಡ್ತಿರ್ಬೋದು, ಡೆಲ್ಲಿಯಲ್ಲೆಲ್ಲ, ಪಂಜಾಬ್ನಲ್ಲೆಲ್ಲ, ಹರಿಯಾಣದಲ್ಲಿ ಸರ್ ಎಷ್ಟು ಅದೆಲ್ಲ ನೋಡ್ತಾ ಇರ್ತೇವಲ್ಲ ಸರ್. ಹಂಗಾಗಿ ನಾವೇನ್ ಮಾಡ್ತೇವೆ, ಟ್ರ್ಯಾಕ್ಟರ್ ಹೊಡೆದು ಅದರಲ್ಲಿ ಪಾಲ್ಟಿನ ಎಲ್ಲ ಹೊಡಿಸಿ ಪೂರ್ತಿ ಮಿಕ್ಸ್ ಮಣ್ಣಲ್ಲಿ ಮಿಕ್ಸ್ ಆಗಿಬಿಡ್ತದೆ ಸರ್, ಕಬ್ಬಿನ ರೌದಿ ಎಲ್ಲ ಪೂರ್ತಿ. ಈಗ ಮೂರು ವಿಷಯವನ್ನ ನೀವು ಹೇಳಿದ್ರಿ, ವೇಸ್ಟ್ ಡಿಕಂಪೋಸರು, ಜೀವಾಮೃತ ಮತ್ತು ಎರೆಗೊಬ್ಬರ, ಯಾವ್ದು ಒಳ್ಳೇದು? ಒಂದಿಲ್ಲ ಸರ್, ಇನ್ನೂ ಮಾಡಿಸಿಲ್ಲ. ಯಾವ್ದು ಒಳ್ಳೇದು ಎರಡರಲ್ಲಿ? ಜೀವಾಮೃತದಲ್ಲಿ ಸರ್ ಒಂದು ಹಿಟ್ಟು ಬೇಕು, ನಾವು ಯಾವುದೋ ಒಂದು ಬೆಳೆ ಕಾಳದ್ದು, ಆಮೇಲೆ ಅದು ಚಲೋ ಇದೆ, ಬೆಲ್ಲ ಬೇಕು, ಆಮೇಲೆ ಗೋಮೂತ್ರ ಬೇಕು, ಸಗಣಿ ಬೇಕು, ವೇಸ್ಟ್ ಡಿಂಗ್ ಹೋಗ್ತಾ ಜರದಲ್ಲಿ ಏನು ಬೇಡ. ಅವ್ರ ಕೊಟ್ಟಿ ಒಂದು ಲಿಕ್ವಿಡ್ ಇದ್ರೆ ಅದೇ ನಾವು 10 liter ಉಳಿಸ್ಕೊಂಡು ಪುನಃ ಮತ್ತೆ 200 liter ತಯಾರಿಸ್ಕೊಂಡು ಹೋಗ್ಬೋದು. ಈ ವರ್ಷಕ್ಕೆ ಒಂದ್ಸರಿ ಕೊಟ್ಟರೆ ಸಾಕು ಅಥವಾ ತಿಂಗಳು ತಿಂಗಳು ಕೊಡ್ತಾವೆ? ಇಲ್ಲ, ವರ್ಷಕ್ಕೆ ಒಂದ್ಸರ್ತಿ ಕೊಟ್ಟರೆ ಆಯ್ತು. ಅಂದ್ರೆ ಒಂದ್ ನಾವು ಕೊಡ್ತಾ ಇರಬೇಕು, ಬೆಳಗ್ಗೆ ನಾವು ಕೊಡ್ತಾ ಇದ್ರೇನೆ ಒಳ್ಳೇದು. ಯಾಕಂದ್ರೆ ಸಾವಯವ ಆಗ್ತದೆ. ಸ್ವಲ್ಪ ಸರ್ ನಾವು ತಂದು ಒಂದು 50 kg ಗೊಬ್ಬರಕ್ಕೆ ನಾವು ಕೆಜಿ ಇದು 1000 ಗಟ್ಟಲೆ ಖರ್ಚು ಮಾಡ್ತೀವಿ, ಮತ್ತೆ ಇನ್ನು 200 ರೂಪಾಯಿ ಖರ್ಚಾದ್ರೆ ಬಹಳ ಅಂದ್ರೆ 150 ರೂಪಾಯಿ ಖರ್ಚಾಗ್ತದೆ ಬೆಲ್ಲಕ್ಕೆ. ಅದು ನಮ್ದು ಅಷ್ಟು ಖರ್ಚಾಗೋದಿಲ್ಲ, ಯಾಕಂದ್ರೆ ನಾವು ಮಾಡಿಸ್ಕೊಂಡ್ ಬಂದಿರ್ತೀವಿ ಬೆಲ್ಲ. ಈಗ ಆ ಕಬ್ಬಿನ ಕೃಷಿಯ ಬಗ್ಗೆ ಹೇಳಿ, ಈಗ ನಾಟಿ ಮಾಡುವುದರಿಂದ ಪ್ರಾರಂಭ ಮಾಡಿ ಕೊಯ್ಲು ಮಾಡುವ ತನಕ ಸರ್ ಈಗ ಅದು ಒಂದ್ ದೊಡ್ಡ ಸಮಸ್ಯೆ. ಕೊಯ್ಲು ಮಾಡುವಾಗ ದೊಡ್ಡ ಸಮಸ್ಯೆ, ನಾಟಿ ನಾವು ಮಾಡ್ತಾ ಇದ್ದೀವಿ. ಅದು ಯಾಕಂದ್ರೆ ಈಗ ಯಂತ್ರದಲ್ಲಿ ಹೇಗೆ ನಾವು ಜೋಡ್ ಸಾಲ್ ಪದ್ಧತಿಯಲ್ಲಿ ಮಾಡ್ತಾ ಇದ್ದೀವಿ ಸರ್, ಅಂದ್ರೆ 2x2 ಅಂದ್ರೆ 4 ಫೂಟ್ ಗ್ಯಾಪ್. ಆ ನೀರ್ ಕಡಿಮೆ ಆದ್ರೂ ಕೂಡ ಜೋಡ್ ಸಾಲ್ ಪದ್ಧತಿಯಲ್ಲಿ ನೀರ್ ಬಿಟ್ರೆ 4 ಅಡಿಗೆ ನಾವು ನೀರೇ ಹಾಕಲ್ಲ, ಕಡಿಮೆ ಇದೆ ನಮ್ದು ನೀರು. ಅದನ್ನ 4 ಅದು ಅಷ್ಟು ನೀರ್ ಕಡಿಮೆ ಆಯ್ತು, ನಮ್ಗೆ ಉಳಿತಾಯ ಆಯ್ತು, ಮತ್ ಬೇರೆ ಬೇರೆ ಕಡೆ ನೀರ್ ಬಿಡ್ಲಿಕ್ಕೆ ನಮ್ಗೆ ಅನುಕೂಲ ಆಯ್ತು. ಹಂಗಾಗಿ ನಾವು ಒಟ್ಟು ಜೀವ ಒಟ್ಟು ಸಾಯ್ಲಿಕ್ಕಾದ್ರೂ ಕೊಡಂಗಿಲ್ಲ, ಚಲೋ ಮಾಡಿ ಒಟ್ಟು ಬೆಳೆಸ್ತಾ ಇರ್ತೀವಿ. ಈಗ ಭತ್ತದ ಕೃಷಿಗೆ ಹೋಲಿಸಿ ನೋಡಿದ್ರೆ ನೀರು ಕಡಿಮೆ ಸಾಕು, ಇದಕ್ಕೆ ಕಬ್ಬಿಗೆ ಅಥವಾ ಜಾಸ್ತಿ ಬೇಕು? ಭತ್ತದ ಅಂದ್ರೆ ಇದು ಮಳೆಗಾಲದಲ್ಲಿ ನಮ್ಗೇನು ನೀರಿನ ಅವಶ್ಯಕತೆ ಇರಲ್ಲ ಸರ್, ಭತ್ತ ಆದ್ರೆ ಮಳೆಗಾಲದಲ್ಲೇ ಬರುತ್ತೆ. ಈಗ ಆಮೇಲೆ ಬೇಸಿಗೆಗಾಲದಲ್ಲಿ ಕಬ್ಬಿಗೆ ಮಾತ್ರ ನೀರು ಹೆಚ್ಚಬೇಕು. ಹಾಗಾಗಿ ನಾವು ಕಬ್ಬಿಗೆ ಸ್ವಲ್ಪ ಅದು ಜೋಡ್ ಸಾಲ್ ಪದ್ಧತಿಯಲ್ಲಿ ಮಾಡಿದ್ರೆ ನಮ್ಗೆ ನೀರಿನ ಉಳಿತಾಯ ಆಗುತ್ತೆ. ಈಗ ಕಬ್ಬು ಒಂದ್ಸರಿ ನಾಟಿ ಮಾಡಿ ಕಟಾವು ಮಾಡ್ಬೇಕು, ಇದು ಎಷ್ಟು 14-16 ತಿಂಗಳ ಎಷ್ಟು? 12-14 ತಿಂಗಳು ಬೇಕು ಸರ್. 14 ತಿಂಗಳು ಹೌದು, 12 ಅಂದ್ರೆ ಯಾಕಂದ್ರೆ ಸರ್ ನಾವು ಡಿಸೆಂಬರ್ದಲ್ಲಿ ಹತ್ತಿದ್ರೆ ನಾವು ಡಿಸೆಂಬರ್ದಲ್ಲಿ ನಮ್ಗೆ ಕಟಾವ್ ಆಗ್ತದೆ ಅಂತ ಹೇಳಿ ನಾವು ಹೇಳಿಕ್ ಆಗಲ್ಲ. ಜನವರಿ ಆಗ್ಬೋದು, ಫೆಬ್ರವರಿ ಮಾರ್ಚ್ ವರೆಗೂ ಕಟಾವ್ ಆಗ್ತದೆ. ನೋಡ್ರಿ ಈಗ ಹೋಸಲೆ ಹಚ್ಚಿದವ್ರ ಪಾಪ ಇನ್ನೂವರೆಗೆ ಕಟಾವ್ ನಡೆದದೆ, ಯಾಕಂದ್ರೆ ನಮ್ದು 12-15 ತಿಂಗಳವರೆಗೆ ಬೇಕಾಗ್ತದೆ ಸರ್. ಅದು ಯಾವ ಹಂತದಲ್ಲಿ ಕಟಾವು ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೀರಿ ಈಗ, ಅಥವಾ ತಡವಾದ್ರೆ ಏನಾಗ್ತದೆ? ತಡವಾದ್ರೆ ಸರ್ ಪೂರ್ತಿ ನಡಕ್ಕೆಲ್ಲ ಬೆಂಡ್ ಆಗ್ತದೆ, ಕಬ್ಬು ನಡಕ್ ಕಬ್ಬು ಬೆಂಡ್ ಸೇರ್ತದೆ. ನೋಡ್ಲಿಕ್ಕೆ ನಮ್ಗೆ ಹಗರು ಬರ್ತದೆ ಸರ್, ವೇಟ್ ಬರಲ್ಲ ನೋಡ್ಲಿಕ್ಕೆ. ಆಮೇಲೆ ತಪ್ಪಲ ಎಲ್ಲ ಒಣಗಿ ಬಿಡ್ತದೆ, ನಾವು ನೀರು ಬಿಟ್ರೆ ಕಟಾವ್ ಬಂತಂದ್ರೆ ಗಾಡಿಗೋ ಸಿಗ ಬೀಳ್ತದೆ ಸರ್. ಹಾಗಾಗಿ ನಾವು ನೀರ್ ಬಿಡ್ಲಿಕ್ಕೂ ತೊಂದರೆ ಆಗ್ತದೆ, ಇದ ಹಂಗಾಗಿ ಸಮಸ್ಯೆ. ಹೂ ಬಿಟ್ಟಾಗ ಕಟಾವ್ ಮಾಡೋದು ಹೇಗೆ? ಹೂ ಬಿಟ್ಟಾಗ ಕಟಾವ್ ಆಗ್ಬೇಕು ಸರ್, ಅಂದ್ರೆ ಅವ್ರದ್ದು ಎವರೇಜ್ ಬರ್ತದ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಅವರೇಜ್ ಯಾರು ನೋಡ್ತಾ ಇದ್ದಾರೆ ಸರ್, ಅವ್ರು ಕೊಟ್ಟಿದ್ದೇ ನಾವು ತಗೊಳ್ತಾ ಇದೀವಿ. ಈ ಸಾಮಾನ್ಯ 1 ಎಕರೆ ಪ್ರದೇಶದಲ್ಲಿ ನೀವು ಕಬ್ಬಿನ ಕೃಷಿ ಮಾಡಿದ್ರೆ ಎಷ್ಟು ನಿಮಗೆ ತೂಕ ಸಿಗ್ತದೆ, ಎಷ್ಟು ಇಳುವರಿ ಸಿಗ್ತದೆ? ಇಳುವರಿ ಸರ್ ನಾನು ಇತ್ತೀಗ 4 ವರ್ಷ ಆಯ್ತು ಈಗ ಮಾಡ್ತಾ ಇದ್ದೀನಿ, ಇದು 4ನೇ ವರ್ಷ ಪ್ರಾರಂಭ. ನಾನು ಬಾ ದೊಡ್ಡದು ಇದು ಹೇಳಂಗಿಲ್ಲ, ಆದ್ರೂ ಒಂದು ಸಾವು ಈಗ ನಾವು ರಾಸಾಯನಿಕ ಹಾಕಿದಾಗ ನಾವು ಲಿಮಿಟ್ಲೆ ಹಾಕ್ತಿದ್ದೇವೆ ಸರ್ ರಾಸಾಯನಿಕ. ಅವಾಗ ಒಂದು 30-35 ಎವರೇಜ್ 40 ಮಟ್ಟ ಬೆಳೆಸಿದ್ದೇವೆ ಸರ್. ಈಗ ಸ್ವಲ್ಪ ಇದು 40 ಟನ್ ಸರ್ ಕಬ್ಬು, 40 ಟನ್ ಎಕರೆಗೆ 40 ಟನ್ ಕಬ್ಬು ಬೆಳೆಸ್ತಾ ಇದ್ದೇನೆ ಸರ್. ಆಮೇಲೆ ಈಗೇನಾಯ್ತದ, ಸಡನ್ಲಿ ನಾನು ಒಮ್ಮೆನೆ ಬಿಟ್ಬಿಟ್ಟೆ, ನಾ ಹಾಕ್ ಬಿಡಬಾರ್ದಂತದ್ದು. ನಾನು ಸಡನ್ಲಿ ಪೂರ್ತಿ ಒಮ್ಮೆನೆ ಬಿಟ್ಬಿಟ್ಟೆ, ರಾಸಾಯನಿಕ ಹಾಕೋದನ್ನ ನಿಲ್ಸಿಬಿಟ್ಟೆ. ಆಮೇಲೆ ಅಕ್ಕ ಪಕ್ಕದವ್ರು ಬೈತಾ ಇದ್ರು, ಈ ನೀನು ಕೃಷಿ ಮಾಡ್ತಾ ಇದ್ದಾನೆ, ಇನ್ನೇನು ಮಾಡ್ತಾ ಇದ್ದಾನೆ, ವರ್ಷ ಎಲ್ಲ ಹಾಳು ಮಾಡ್ದ, ವರ್ಷ ಇಷ್ಟ ಚೆನ್ನಾಗಿ ಬೆಳೆಸ್ತಾ ಇದ್ದ, ಈ ವರ್ಷ 40 ಟನ್ ಇಂದ ಎಷ್ಟು ಎಷ್ಟು ಕಿಳಿತು? 40 ಟನ್ ಇದು 10 ಟನ್ ಇಳಿತು ಸರ್ ಫಸ್ಟ್ ವರ್ಷ. ಆತ ಆಮೇಲೆ ಅಕ್ಕಪಕ್ಕದವರು ಸರ್ ನೀವು ಇದ್ರೆ ನೀವು ಬೈತಾ ಇದ್ರ, ಯಾಕಂದ್ರೆ ಒಮ್ಮೆನೆ ಬಿಟ್ಟಿದ್ದೇನಂದ್ರೆ ನಮ್ಗೆ ಯಾರಿಗಾದ್ರೂ ತಪ್ಪು. ಹಾಗಾಗಿ ಬಿಟ್ಟಿದ್ದೇನೆ ನಾನು. ಆಮೇಲೆ ಯಾರು ಕೇಳ್ತಾ ಇದ್ರು, ಇಲ್ಲ ಬಿಡ ಇಲ್ರಿ ಸರ್ ನಾ ಹಾಕ್ತೀನಿ ನಾ ಹಾಕ್ತೇನೆ ಹಿಂಗೆ ಒಟ್ಟು ಕೇಳಿದವ್ರಿಗೊಬ್ಬರಿಗೆ ಇಲ್ಲ ಅಂತ ನಾನು ಬಿಟ್ಟಿಲ್ಲ, ಹಾಕ್ತೇನೆ ನಾನು ಹಾಕ್ತೇನೆ ಅಂತ ಹಿಂಗೆ ಹೇಳ್ಕೊಂತ ಒಂದ್ 2 ವರ್ಷ ನೋಡಿದ್ರು. ಇದೇನು ಇವ್ ಕೇಳದಲ್ಲ, ಇವಂದ ಹಿಂದೆ ಏನೇನು ಚಾಲು ಮಾಡ್ತಾ ಇದ್ದಾನೆ, ಇವಂಗ್ ಯಾಕೆ ಕೇಳೋದಂತ ಈಗ ಕೇಳ್ತಾನೆ ಇಲ್ಲ. ಈಗ ಈ ಸಲ ಚಲೋ ಬಂದ ಸರ್, ಈಗ ಹೆಂಗಾದ್ರೂ 35 ಎವರೇಜ್ ಇದೆ ಈಗ. ಮತ್ತೆ ಜೀರೋ ಖರ್ಚು ಕಡಿಮೆ ಸರ್, ಜೀರೋ ಇನ್ವೆಸ್ಟ್ಮೆಂಟ್, ಮಾರ್ಕೆಟ್ ದಿಂದ ತಂದು ಯಾವ್ದು ಹಾಕಲೇ ಇಲ್ಲ ಸರ್. ಕಬ್ಬು ಕ್ವಾಲಿಟಿ ಕೂಡ ಒಳ್ಳೇದು, ಕ್ವಾಲಿಟಿ ಕೂಡ ಒಳ್ಳೇದು ಸರ್. ಅದು ನಮ್ಗೆ ಕ್ವಾಲಿಟಿ ಅಂದ್ರೆ ನಾವು ಈಗ ನಾವು ಸಾವಯವ ಕೃಷಿಯಲ್ಲಿ ಬೆಳೀತಾ ಇದ್ದೇವೆ ಅಂದ್ರೆ ನೇರವಾಗಿ ಗ್ರಾಹಕರು ನಮ್ಮ ಹೊಲದ ಯಾರು ಬೆಲ್ಲ ಮಾಡಿಸೋರಾಗ್ಲಿ ಇಲ್ಲ ಜ್ಯೂಸ್ ಮಾಡೋರಾಗ್ಲಿ ನೇರವಾಗಿ ತಗೊಂಡ್ರೆ ನಮ್ಗೂ ಒಂದು ಖುಷಿ ಆಗುತ್ತೆ, ನಾವು ಸಾವಯವ ಮಾಡ್ತಾ ಇದೀವಿ ಬಂದು ಹೋಯ್ತಾ ಇದಾರೆ. ಆದ್ರೆ ಇದು ಸರಿ ಆಗ್ತಾ ಇಲ್ಲ ಸರ್, ಯಾಕಂದ್ರೆ ಇಲ್ಲಿ ಮಾರ್ಕೆಟಿಂಗ್ ಇಲ್ಲ. ಹಾಗಾಗಿ ನಾವು ನಮ್ದು ಕಟಾವ್ ಇದ್ ಬಂತು, ಕಳಿಸ್ಬಿಟ್ಟಿವಿ ಒಂದು 3 ಟನ್ ಒಯ್ದು ಬೆಲ್ಲ ಮಾಡಿಸ್ಕೊಂಡ್ ಬಂದಿದ್ದೆ ಸರ್ ನಾನು. ಈಗ ಸಾವಯವ ರೀತಿಯಲ್ಲಿ ಬೆಳೆಸಿರುವಂತಹ ಕಬ್ಬಿನಿಂದ ಪಡೆದಿರುವಂತಹ ಒಂದು ಬೆಲ್ಲಕ್ಕೂ ರಾಸಾಯನಿಕ ಹಾಕಿ ಬೆಳೆಸಿರುವಂತಹ ಕಬ್ಬಿನ ಬೆಲ್ಲಕ್ಕೂ ಏನಾದ್ರು ವ್ಯತ್ಯಾಸ ಗೊತ್ತಾಗ್ತದೆ? ವ್ಯತ್ಯಾಸ ಈಗ ಸದ್ಯಕ್ಕೆ ನಮ್ಗೆ ಗೊತ್ತಾಗಲ್ಲ ಸರ್, ಟೇಸ್ಟ್ ಮಾಡಿದ್ರೆ ಗೊತ್ತೇ ಆಗುತ್ತದಲ್ಲ ಸರ್. ಸರ್ ಈಗ ಭತ್ತದ ಕೃಷಿಯ ಬಗ್ಗೆ ಹೇಳಿ, ಇದರ ಒಂದು ಖುಷಿ ಕಷ್ಟಗಳು ನಷ್ಟಗಳು ಭತ್ತದಲ್ಲಿ ಸರ್? ಈಗ ನಾವು ಭತ್ತ ನಾಟಿ ಮಾಡ್ತೀವಿ, ಈಗ ಹೊಸಲೆ ನಾನು ಪೂರ್ತಿ ಡಯಾಂಚಿ ಹಾಕಿದ್ದೆ ಸರ್. ಡಯಾಂಚಿ ಹಾಕಿ ಅದರಲ್ಲಿ ಕಳಿಸ್ಬಿಟ್ಟು ನಾಟಿ ಮಾಡಿದೆ ಸರ್. ಈ ಡಯಾಂಚಿನ ಮಹತ್ವ ಏನು, ಹೇಗೆ ಬಳಕೆ ಮಾಡುವಂತದ್ದು ಡಯಾಂಚಿ ಸರ್? ಮೊದಲು ಒಂದ್ ಫಸ್ಟ್ ಮಳಿ ಬೀಳ್ತದಲ್ಲ ಅವಾಗ ಹಾಕ್ಬಿಡುದು ಭೂಮಿಗೆ ಮೇಲೆ, ಹಿಂಗೆ ಚಿಂಪಡಿಸಿ ಅದ್ರ ಮೇಲೆ ರೋಟೋವೇಟರ್ ಹೊಡೆದ್ರು ಬರ್ತದ ಸರ್. ಅದ್ರ ನಂತರ ಆಮೇಲೆ ಅದು ಎಷ್ಟು ಒಂದು ವಾರದಲ್ಲಿ ಬೆಳೀತಾ ಇದೆ, ಒಂದು ವಾರದಲ್ಲಿ ಬೆಳೀತಂದ್ರೆ ಅದು ನೂರ ಎಷ್ಟು ಅದ್ರದ್ದು 45-50 ದಿನದೊಳಗೆ ಕಟಾವ್ ಮಾಡ್ಬೇಕು ಹಸಿರು ಮೇವು. ಅದ್ರ ನಂತರ ಅದು ಪೂರ್ತಿ ಮಣ್ಣಲ್ಲಿ ಮಿಕ್ಸ್ ಆಗ್ಬಿಟ್ಟೆ ನೀರ್ ಬಿಟ್ಟು ಆಮೇಲೆ ಮಳೆಗಾಲದಲ್ಲಿ ಸರ್ ಮಳೆ ಬರ್ತಾ ಇದೆ, ಅದ್ರ ನಂತರ ಪೂರ್ತಿ ನೀರ್ ನಿಂತು ಬಿಟ್ರೆ ನಮ್ ಗಳೆ ಹೊಡೆದ್ರೆ ಪೂರ್ತಿ ಕೊಳತು ಹೋಗ್ಬಿಡ್ತದೆ ಸರ್. ಅದರಿಂದ ನಂಗೆ ಬಹಳ ಚಲೋ ಐತಿ ಈ ವರ್ಷ. ಆದ್ರೆ ನಾವು ಸಾವಯವ ಅಂದ ಕೂಡಲೇ ನಾವು ಊಟಕ್ಕೆ ಅದನ್ನೇ ಬೆಳೆಸ್ತಾ ಇರ್ತೀವಿ. ಸಾಮಾನ್ಯ ಈಗ ಕೃಷಿ ಇಲಾಖೆಯಲ್ಲಿ ಡಯಾಂಚಿದ ಬೀಜಗಳೆಲ್ಲ ಸಿಗ್ತವೆ, ರೈತರೆಲ್ಲ ಇದರ ಉಪಯೋಗ ಪಡಿತಾ ಇದ್ದಾರೋ ಅಥವಾ ಮಾಹಿತಿ ಇಲ್ವ ಅವರಿಗೆ? ಮಾಹಿತಿ ಇದ್ದವರು ಸರ್ ಕೇಳ್ತಾ ಇದಾರೆ, ಆದ್ರೆ ಈಗ ಅವರು ತರಿಸ್ತಾ ಇಲ್ಲ 2 ವರ್ಷದಿಂದ. ಯಾಕಂದ್ರೆ ಯಾರು ಇಲ್ಲಿ ತಗೊಳ್ಳೋರೇ ಇಲ್ಲ. ನಾನು ಹೋದ ವರ್ಷ ದಾವಣಗೆರೆಯಿಂದ ಒಬ್ಬರು ಕಣ್ಣು ತರಿಸ್ಕೊಂಡಿದ್ದು ಸರ್, 25 ಕೆಜಿ ಅವ್ರು ತರಿಸ್ಕೊಟ್ಟಿದ್ರು. ಬೇಕೆ ಅಂದ್ರೆ ಧಾರವಾಡದಲ್ಲಿ ಸಿಗುತ್ತೆ, ನಿಮ್ಗೆ ಉಪಯೋಗ ಆಗಿದೆ. ಉಪಯೋಗ ಆಗಿದೆ ಸರ್. ಆಮೇಲೆ ಕಬ್ಬಿನ ಸಾಲದಲ್ಲಿ ಈಗ ಜೋಡ್ ಸಾಲ ಹೊಡೆದಿದ್ದೆ ಅಲ್ಲ ಸರ್, ಜೋಡ್ ಸಾಲ ನಡೆದ 2 ಫೂಟಿನ ಪೂರ್ತಿ ಹೊಡೆದಿದ್ದೆ ಸರ್. ನಾನು 2 ಫೂಟ್ ಹೊಡೆದಲ್ಲಿ ಅದು 4 ಫೂಟಿನ ಗ್ಯಾಪ್ದಲ್ಲಿ ಒಂದು ಅಂತರ ಹಾಕಿದ್ದೆ ಸರ್ ನಾನು. ಅದರಲ್ಲಿ ಬಹಳ ಚಲೋ ಬಂದಿದೆ ಸರ್, ಅದು ಪೂರ್ತಿ ಅದರಲ್ಲಿ ಮಲ್ಚಿಂಗ್ ಮಾಡಿಬಿಟ್ಟೆ, ಕಬ್ಬನ್ನು ಸೂಪರ್ ಬಂದ್ ಸರ್. ಈ ಸಾವಯವ ರೀತಿಯಲ್ಲಿ ಬೆಳೆದಿರುವಂತಹ ಭತ್ತಕ್ಕೆ ಏನಾದ್ರು ಬೇಡಿಕೆ ಜಾಸ್ತಿ ಉಂಟು ಅಥವಾ ಬೆಲೆ ಜಾಸ್ತಿ ಸಿಗ್ತಾ ಇದೆ ನಿಮಗೆ? ಇಲ್ಲ ಇಲ್ಲ ಇಲ್ಲ, ಬೆಲೆ ಆದ್ರೆ ಇಲ್ಲೇ ಇಲ್ಲ. ಆದ್ರೆ ನಾವು ಊಟಕ್ಕಂತೆ ನಾವೇ ಬೆಳೆಸ್ತಾ ಇದೀವಿ ಸರ್. ಯಾವ ವೆರೈಟಿ ಇದೆ ಇಲ್ಲಿ, ಯಾವ ತಳಿ ಇದೆ ಇಲ್ಲಿ? ಜಯ ಭತ್ತ ಇದೆ, ಸಾಳಿ, ಆಮೇಲೆ ಅಭಿಲೇಷ, ಪ್ರಮೋದ್, ಆಮೇಲೆ ಕೃಷಿ ಇಲಾಖೆಯಲ್ಲಿ ಸಣ್ಣ ಭತ್ತ ಅಂತ ಹೇಳಿ ಬರ್ತದೆ ಅದು, ಜೀರಿಗೆ ಸಣ್ಣ, ಜೀರಿಗೆ ಸಣ್ಣ, ಅದೆಲ್ಲ ತಗೊಂಡ್ ಹೋಗಿ ಬಂದ ಕೆಲವೊಬ್ರು ತಿನ್ನೋರು ಬಿತ್ತದಾ ಇದ್ದಾರೆ, ಕೆಲವೊಬ್ರು ಅಂತೂ ಬಿಟ್ಟೇ ಬಿಟ್ಟಿದಾರೆ ಸರ್. ಈಗ ಯಾಕಂದ್ರೆ ಬರೀ ಕಬ್ಬು ಹಚ್ಚೋದು ಆರಾಮ್ ಇರೋದು ಅಂತ ಇದ್ದಾರೆ, ರಾಶಿನ ಅಕ್ಕಿ ಸಿಗ್ತದೆ ಯಾಕೆ ತಗೊಂಬರೋದು ಹಿಂಗಂತ. ಆದ್ರೆ ನಾವು ಇಲ್ಲ, ದನಕ್ಕೆ ಮೇವ್ ಆಗ್ತದೆ ಸರ್. ಆಮೇಲೆ ಭತ್ತ ಕಟಾವ್ ಆದ ಕೂಡಲೇ ಈ ಹೆಸರು ಕಾಳು ಹಾಕಿದೀನಿ, ಅಲಸಂದಿ ಹಾಕಿದೀನಿ, ಅದು ಪೂರ್ತಿ ವರ್ಷಗಟ್ಟಲೆ ಆಗ್ತದೆ ನಮ್ಗೆ, ಎಲ್ಲ ಸಿಗ್ತದಲ್ ಸರ್. ದನಕ್ಕೆ ಹೊಟ್ಟಾಯ್ತದ್ದು ಅದ್ರ ತಪ್ಪಲ್ಲ. ಆಮೇಲೆ ಕೆಲವೊಂದು ಒಣಗಿ ಉದುರಿದ ಭೂಮಿಗಾಯ್ತು, ಅದರಿಂದ ಪ್ರಯೋಜನ ಇದೆ ಅಲ್ಲ ಸರ್. ಈಗ ಎತ್ತಿಂದ ಉಳುಮೆ ಮಾಡುವ ಪದ್ಧತಿ ಈಗಲೂ ಉಂಟು ಅಥವಾ ಟ್ರ್ಯಾಕ್ಟರ್ ಪವರ್ ಟಿಲ್ಲರ್ ಇದೆ ಸರ್? ಈಗಲೂ ಇದೆ, ಹೌದು ಈಗಲೂ ಪವರ್ ಟಿಲ್ಲರ್ ಎಲ್ಲ ಅಂತ ಬಂದಿಲ್ಲ. ಇಲ್ಲ ಇಲ್ಲ, ಪವರ್ ಟಿಲ್ಲರ್ ಇದೆ ಸರ್, ಕೆಲವೊಬ್ರದ್ದು ಇದೆ, ಆದ್ರೆ ಟ್ರ್ಯಾಕ್ಟರ್ ಭಾಳ ಮದಿದೆ. ಯಾವ್ದು ಒಳ್ಳೇದು ಅಂತ ಹೇಳ್ತೀರಿ ನೀವು? ಈಗ ಒಳ್ಳೇದಂದ್ರೆ ಸರ್, ಈಗ ಮೊದ್ಲಿನ ಹಂಗೆ ಈಗ ನಾವೇ ಈಗ ಹೆಚ್ಚು ಬಂಜರ್ ಭೂಮಿ ಬಿಡಲ್ಲ. ಬಂಜರ್ ಭೂಮಿ ಇದ್ರೇನೆ ನಾವು ದನ ಸಾಕಬೇಕಾಗತ್ತೆ, ಯಾಕಂದ್ರೆ ಮೇವು ಬೇಕಾಗ್ತದೆ ಮಳೆಗಾಲದಲ್ಲಿ. ಹಾಗಾಗಿ ಜನ ಏನ್ ಮಾಡ್ತಾ ಇದ್ದಾರೆ, ಕಬ್ಬಿಗೆ ಕಬ್ಬಿ ಖರ್ಚು ಕಡಿಮೆ, ಉಳುಮೆ ಕಡಿಮೆ ಅನ್ನೋದು ಕಬ್ಬು ಹಚ್ಕೊಂಡು ಸುಮ್ಮನೆ ಎತ್ತ ಆ ಒಂದೊಂದು ಕೆಲವೊಬ್ರು ಸರ್ ಆಕಳ ಸುದ ಇಲ್ಲ, ಒಂದು ದನ ಸುದ ಇಲ್ಲ. ಈಗ ನಮ್ಮ ಏರಿಯಾದಲ್ಲಿ ನಂದೊಂದು ಮತ್ತೊಬ್ಬರದೊಂದು 2 ಇದೆ ಸರ್, ಅದನ್ನ ಬಿಟ್ರೆ ಎಲ್ಲ ಯಾರು ಇಲ್ಲ. 3-4 ಎಕರೆ ಇರೋರು ಒಬ್ಬೊಬ್ರು ಆರಾಮ್ ಇರ್ತಾರೆ, ಎಲ್ಲ ಯಾವಾಗಾದ್ರೂ ಒಮ್ಮೆ ಗಳೆ ಹೊಡೆಸೋದು 1,000-1,200 ಕೊಟ್ಟು ಆರಾಮ್ ಇರೋದಂತಾರೆ, ಯಾಕೆ ಸುಮ್ಮನೆ ಮಳೆಗಾಲದಲ್ಲಿ ಇರೋದು. ಆಮೇಲೆ ಈಗ ಈ ಕಬ್ಬಿನ ಒಂದು ಮಾರಾಟದ ಸ್ಥಿತಿಗತಿಯ ಬಗ್ಗೆ ಹೇಳಿ. ಈಗ ಇಲ್ಲಿ ಹಳಿಯಾಳದಲ್ಲಿ ಶುಗರ್ ಫ್ಯಾಕ್ಟರಿ ಇದೆ, ನಿಮ್ಗೆ ಪೇಮೆಂಟ್ ಎಲ್ಲ ಅವಾಗ ಆಗ್ತಾ ಇದೆ? ಪೇಮೆಂಟ್ ಸರಿ ಆಗ್ತಾ ಇದೆ ಸರ್, ಆದ್ರೆ ಬಿಲ್ ಕಡಿಮೆ ಬಹಳ. ಯಾಕೆ ಅದು ಬಿಲ್? ಇವ್ರು ಎವರೇಜ್ ಬರೋದಿಲ್ಲ ಅಂತಾರೆ, ನಮ್ ಕಬ್ಬಿಂದ ಎವರೇಜ್ ಬರಲ್ಲ ಅಂತಾರೆ. ಅಂದ್ರೆ 1 ಟನ್ ಸಕ್ಕರೆಗೆ 120 ಕೆಜಿ ಅದು ಬರ್ಬೇಕಂತಾರೆ ಅವರು. 1 ಟನ್ ಕಬ್ಬಿಗೆ ನೀವು 120 ಕೆಜಿ ಸಕ್ಕರೆ ಬರ್ಬೇಕಂತಾರೆ. ಅವರು ನಮ್ ಕಡೆ ಬರಲ್ಲ ಅಂತಾರೆ, ಆದ್ರೆ ಬೇರೆ ಕಡೆ ಇದೆ ನಮ್ ಕಬ್ಬು, ಇದು ಬೇರೆ ಕಾರ್ಖಾನೆಗಳು ಟೇಸ್ಟ್ ಮಾಡ್ಕೊಂಡ್ ಬಂದ್ರೆ ಅಲ್ಲಿ ಡಿಗ್ರಿ ಬರ್ತಾ ಇದೆ ಅಲ್ಲ, ಇಲ್ಲಿ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ 100ಕ್ಕಿಂತ ಕಮ್ಮಿ ಬರ್ತಾ, ಕಡಿಮೆ ಬರ್ತಾ ಇದೆ, ಅದಕ್ಕೆ ಬೆಲೆ ಕಮ್ಮಿ ಮಾಡಿ, ಬೆಲೆ ಕಡಿಮೆ ಇದೆ. ಈಗ ಸರ್ ಹೇಳಿದ್ದನ್ನ ನೀವು ನಂಬಬೇಕು, ಈಗ ಸ್ಟಾರ್ಟಿಂಗ್ 2,372 ರೂಪಾಯಿ ಮಾಡಿದ್ರಿ ಇವರು. ಒಂದು 2 ತಿಂಗಳು ಸ್ಟ್ರೈಕ್ ಮಾಡಿದ್ರಿ, ಒಂದ್ ತನ್ ಕಬ್ಬಿಗೆ 2 ತಿಂಗಳು ಸ್ಟ್ರೈಕ್ ಆಯ್ತು ಸರ್. ಹೋದ ವರ್ಷ 2,592 ರೂಪಾಯಿ ಕೊಟ್ರು, ಈ ವರ್ಷ 2,372 ರೂಪಾಯಿ ಸರ್, ಕಡಿಮೆ ಆಗ್ಬಿಡ್ತು. ಯಾಕಂತ ಕೇಳಿದ್ರೆ ಇಲ್ಲ, ಇಲ್ಲಿ ಸಕ್ಕರೆ ನಮ್ಗೆ ಎವರೇಜ್ ಕಡಿಮೆ ಬರ್ತಾ ಇದೆ, ಅದಕ್ಕೆ ನಾವು ಬಿಲ್ ಕಡಿಮೆ ಮಾಡ್ತಾ ಇದ್ದೀವಿ. ಇದೆ ಸರ್ ಬೆಳಗಾವದಲ್ಲಿ 2,800-2,900 ರೂಪಾಯಿ ರೈತರು ಕೊಡ್ತಾ ಇದ್ದಾರೆ ಒನ್ ಟನ್. ಈ ಬೆಲೆ ನಿರ್ಧಾರ ಮಾಡೋದು ಯಾರು? ಫ್ಯಾಕ್ಟರಿಯವರೇ ಮಾಡ್ತಾ ಇದ್ದಾರೆ ಸರ್. ಇದಕ್ಕೆ ಸರ್ಕಾರ ಏನು ಮಾಡೋದು? ಇಲ್ಲ ಇಲ್ಲ ಇಲ್ಲ ಇಲ್ಲ, ಇವರು ಪ್ರೈವೇಟ್ ಆಗೋದ್ರಿಂದ ಇವರೇ ಮಾಡ್ತಾ ಇದ್ದಾರೆ. ಒಳ್ಳೇದು. ಮಾರುತಿ ಬೆಳಗಾವಕರೆ, ಕಬ್ಬು ಕೃಷಿಯನ್ನ ಮಾಡ್ತಾ ಇದ್ರಿ, ಭತ್ತದ ಕೃಷಿ ಮಾಡ್ತಾ ಇದ್ರಿ, ಅದರಲ್ಲೂ ವಿಶೇಷವಾಗಿ ಸಾವಯವ ಕೃಷಿಯನ್ನ ಹೆಚ್ಚು ಒತ್ತು ಕೊಟ್ಟು ನೀವು ಮಾಡ್ತಾ ಇದ್ರಿ, ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಸಾವಯವ ಮಿಶ್ರ ಕೃಷಿಯ ಅನುಭವಗಳು ಈ ಕುರಿತು ಹಳಿಯಾಳದ ಕಾಕರಗಲ್ಲಿಯ ಮಾರುತಿ ಇ ಬೆಳಗಾಂವಕರ್ ಅವರೊಡನೆ ಸಂದರ್ಶನ ಪ್ರಸಾರವಾಯಿತು. ಈಗ ಕೃಷಿ ಮಾಹಿತಿ.

ಮನುರ್ಗೆ ಮೂರು ಯಾರಿಂದರೋ ಯಾಮಡದಿ ಮನೆ ಮಡದಿ ಮೇನೆ ಮನ ಚಂದೋ ನಾರಾಯಣ ಚಮಿಯೋ ಆಕುಸು ಮನೆ ಮಡದಿ ಮೇನೆ ಮನೋ ಚಂದೋಡದಿ ಮೇನೆ ಮನ ಚಂದೋ ನಾರಾಯಣ ಚಮಿಯೋ ಕುಸು ಮಲೆ ಮಡದಿ ಮೇನೆ ಮನೋ ಚಂದೋ ಕುಸು ಮಲೆ ಎಂಬ ಮಡದೆ ನೂರಂದು ಮದೆ ಕುಡಿದೋ ಅಜೋಗೆ ಜಂಗುಮನ ಜನ ಕೂಡಿದಲೋ ಯೋಗಿ ಜಂಗಮನಾಲಿಡದಿದೋ ಯೋಗಿ ಜಂಗಮನ ಅಟ್ಟಾಲೆ ಮತ ಹೇಳಾಳೆ ನಾರಾಯಣ ಯೋಗಿ ದಮನಗೆ ನೆಡದಾನೋ ಲಟಂಗೋ ಮತ ಹೇಳೋ ನಾರಾಯಣ ಸ್ವಾಮಿಯೋ ಯೋಗಿ ರಮನಗೆ ಕೇಳಲೋ ಕೇಳಲೋ ಜೋಗಿ ನೀನೇ ಕೇಳೋ ನಿನ್ನೊಂದೇ ನಿರ್ದ ಕೊಡೋಬೇಕು ಕೇಳೋ ಜೋಗಿ ನೀನೇ ಕೇಳೋ ನಿನ್ನೊಂದೇ ಬಿರ್ದ ಕಾಲಿಗೆ ಬೆಳೆ ಗಜೆ ಕಟ್ಯಾನೆ ನಾರಾಯಣೋ ಕೈಯಲೆ ತಂಬುರಿಯ ದಾನೋ ಕಾಲಿಗೆ ಬೆಳೆ ಗಜೆ ಕಟ್ಯ ನಾರಾಯಣೋ ಕೈಯಲೆ ತಂಬುರಿಯ ತಂಬುರಿಯ ಹಿಡ್ದ ನಾರಾಯಣ ಚಮಿಯೋ ಕುಜುಮಾಲಿದ ಮನಗೆ ನೆಡದಾನೋ ಕೈಯಲೆ ತಂಬುರಿಯ ಹಿಡ್ದ ನಾರಾಯಣ ಚಮಿಯೋ ಕುಜುಮಾಲಿದ ಮನಗೆ ನೆಡದಾನೋ ಕುಜುಮಾಲಿದ ಮನಗೆ ನಡೆದಾನೆ ನಾರಾಯಣ ಮನಗೆ ನಡೆದು ನಾರಾಯಣ ಸ್ವಾಮಿಯೋ ರಾಜೋಂದಂಗಳದಲ್ಲೇ ನಿಲ್ಲುವಾನೋ ರಾಜೋಂದಂಗಳದಲ್ಲೇ ನಿಲ್ಲುವಾನೋ ನಾರಾಯಣ ಕಾಲಲ್ಲೇ ಕುಣಿತ ಕುಣಿದಾನೋ ರಾಜೋಂದಂಗಳದಲ್ಲೇ ನಾರಾಯಣ ಸ್ವಾಮಿಯೋ ನಾರಾಯಣೋ ಕಾಲಲ್ಲೇ ಕುಣಿತ ಕುಣುವಾನೋ ಕಾಲಲ್ಲೇ ಕುಣಿತ ನಡೆದನು ನಾರಾಯಣನೋ ಕೈಯಲೆ ತಂಬುರಿಯ ಬೈದಾನೋ ಕೈಯಲೆ ತಂಬುರಿಯ ನುಡಿದಾನ ನಾರಾಯಣ ಬಾಯಲೆ ಪದವಾ ಹೇಳೋ ಮಲ್ಲೇ ಪದನಾಳೋವತಿನಲೋ ಕಯಲೆ ಮೋಟಕಿ ಪಡಿವಳೋ ಕಯಲೆ ಮೋಟಕಿ ತರವಳೆ ಕುಚು ಮಲಿಯೋ ಕಳೆಲೋ ಮೋಟಕಿ ಪಡಿದಾಣೋ ಕಯಲೆ ಮೋಟಕಿ ತರವಳೆ ಕುಚು ಮಲಿಯೋ ಟಕಿ ಪಡಿದನೋ ಪಡಿದನ ಇಡುವಾಡೆ ತಂದಲೆ ಜೋಗೋಳಿಲ್ಲೋ ಕಣಲಡಗಿದ್ರೆ ಬಡೋ ಚಂದೋ ಪಡಿದನ ಇಡುವಾಡೆ ಕಂದೆ ಜೋಗೋಳಿಲ್ಲೋ ಲಟ್ಟರೆ ಲಡಗಿದ್ರೆ ಬಡೋ ಚಂದೋ ನಟ್ಟ ಲಡಗಿಲ್ಲ ಚಟರ ಪತ್ರಳಿಯೇ ಮದಲಿಲೋ ಚಟ ಪತ್ರಳಿಯೇ ಮದಿಲ ಜೋಗಪ್ಪನೇ ಕುಡಾಡರು ನೀರ ಕೊಡನಂದೋ ಚಟ ಪತ್ರಳಿಯೇ ಮದಲೆಲ್ಲ ಜೋಗಪ್ಪನೇ ಕುಡಾಡರು ನೀರ ಕೊಡನಂದೋ ಕೆರೆ ನೀರೆ ಕ್ಯಾಂಗೈಡೋ ಬಾವಿ ನೀರೇ ಮಂಗೈಡೋ ತಂದೊಂದೇ ನೀರೇ ಮದಾಲಿಲ್ಲೋ ನೀರ ಗಂಗೈಡೋ ಬಾವಿ ನೀರು ಬಂಗೈಡೋ ಮದಂದರೇ ನೀರೇ ಮದಾಲಿಲ್ಲೋ ತಂದೊಂದೇ ನೀರೇ ಮದಿಲ ಜೋಗಪ್ಪನೇ ನೀರೇ ಮೊದಲಿಲ್ಲ ಜೋಗಪ್ಪನೇ ಕೊಡುವಾಡರು ನೀರ ಕೊಡೆ ನಂದು ಮಟ್ಟೊಂದ ಮಾತ ಹೇಳಲೆ ಕುಚು ಮಲಿಯೋ ಕೊಡ ಕರಗಿ ಜೋಡ ಹಿಡಿದಾಳೋ ಮಟ್ಟಲ ಮಾತ ಹೇಳಲೆ ಕುಚು ಮಲಿಯೋ ಕೊಡ ಕರಗಿ ಜೋಡ ಕರಗಿ ಜೋಡ ಹಿಡಿದಳ ಕೂಚುರು ಮಲಿಯೋ ಪಂಚಿನದ ಕೊಡನಾಳಿಡದಳೋ ಪಂಚಿನದ ಕೊಡವಾ ಹಿಡಿದಳ ಕೂಚು ಮಲಿಯೋ ಅಮುಡಿನ ಬಾವಿಗೆ ನಡದಳೋ ಕರಗಿ ಜೋಡ ಹಿಡಿದಳ ಕೂಚುರು ಮಲಿಯೋ ಮುಡಿನದ ಬಾವಿ ಮುಡಿನ ಬಾವಿಗೆ ನಡೆದಳೆ ಕುಜು ಮಲಿಯೋ ಕತ್ತದೊಂದಾಗ ಬಿಡೋಜಾಳೋ ಮುಡಿನ ಬಾವಿಗೆ ನಡೆದಳೆ ಕುಜು ಮಲಿಯೋ ಕತ್ತದೊಂದಾಗ ಬಿಡೋಜಾಳೋ ಕತ್ತದೊಂದಾಗ ಬಿಡಿಜಳೆ ಕುಜು ಮಲಿಯೋ ಒಡನ ಕುಳಿದಾಗ ಕತ್ತದೇಣಗ ಬಿಡಜಳ ಕುಸುಲ ಮಲಿಯೋ ಕೊಡ ಕುಳಿಗಗ ಜರದಾಳೋ ಕೊಡನ ಕುಳಿಗಗ ಜರದಳೆ ಕುಚು ಮಲಿಯೋ ತೇಲಾಡಣಿ ನೀರ ಮಗೈದಾಳೋ ಮಣ್ಣ ಕುಳಿಗಗ ಬಿಡಳ ಕುಸುಲ ಮಲಿಯೋ ತೇಲಾಡಣಿ ನೀರ ಮಗದಳೆ ಕೂಸಲು ಮಲಿಯೋ ವಾದಿಡದೆ ಬರೋ ಬಾಳೋ ವಾದ ನೀಡದೆ ಬರುವಳ ಕುಜು ಮಲಿಯೋ ಕಾವುಲಿ ನೀರ ಕಾಯೋ ಬಾಳೋ ವಾದ ನೀಡದೆ ಬರೋ ಮನೆಯೋ ಕಾವುಲಿ ನೀರ ಕಸೋವಳೋ ಕಾವುಲಿ ನೀರ ಕಜಳೆ ಕುಸು ಮಲಿಯೋ ಜಳಕಕ್ಕೆ ಬಾರಂದೆ ಕರೆದಳೋ ಕಾವು ನೀರ ಕಜವಳ ಕುಸು ಮಲಿಯೋ ಜಳಕಕ್ಕೆ ಬಾರಂದೆ ಕರದಳೋ ಜಳಕ ಮಾಡುವಾಳೆ ನಾನು ಬೆಳೆ ಮಾಡನರನು ನೀ ಬರೆ ಕುಸುಮಾಲೆ ಸರಿಯಲ್ಲೋ ಜಳಕ ಮಾಡುವಾಡೆ ನಾನು ಬೆಳೆ ಮಾಡನಾರೆ